ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಿ 92.3 ಮೆಗಾಹರ್ಟ್ಸ್ ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ ರುಕ್ಮಿಣಿ ಸ್ವಯಂವರ, ಭಾಗವತರು ಚಂದ್ರಕಾಂತ್ ರಾವ್ ಮೂಡುಬಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಲೆ, ಚಂಡೆ ಕೃಷ್ಣಮೂರ್ತಿ ಭಟ್ ಭಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಕುಂಡೇಲು. ಕೇಳಿ ರುಕ್ಮಿಣಿ ಸ್ವಯಂವರ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಗಜಮುಖ Oh, ತರಳ ಕೇಳ್ ರುಕ್ಮಿಣಿಗೆ ಷೋಡಶವರು ಶಮಾದುದು ತರಳ ಕೇಳ್ ರುಕ್ಮಿಣಿಗೆ ಷೋಡಶವರು ಶಮಾದುದು ಪರಿಣಯಕ್ಕೆ ವರನಿರುವನೋರ್ವನೆ ಕೃಷ್ಣ ಪರಿಣಯಕ್ಕೆ ವರನಿರುವನೋರ್ವನೆ ಕೃಷ್ಣ ಈಕೆಗೆ ಪೋಲ್ವನೆಂದೆನು ತಾಗ ಅರಿತಿಗೆನು ಮನ್ಮನದಿ ಹರಿಯನು ಕರೆಸಿಗೆ ಅರಿತಿಗೆನು ಮನ್ಮನದಿ ಹರಿಯನು ಕರೆಸಿಗೆ ಬಿಸಜಾಂಬಕಿಯ ನೊರಿ ಪರೆ ಹರುಷದ್ಯು ಪ್ರಾರ್ಥಿಸಲು ಬಿಸಜಾಂಬಕಿಯ ನೊರಿ ಪರೆ ಹರುಷದ್ಯು ಪ್ರಾರ್ಥಿಸಲು ನೀನೇ ನೆಂಬೆಯನೆ ರುಕ್ಮ ಜನಕನ್ನೆ ಬಳ್ಳಿ ಬಳ್ಳಿ ಜನಕನೆ ಬಳಿ ಬಳಿ ರೇ ನಿಂದನು ತವ ಮನಕಿ ನೆಂಟತೆಯು ತವ ಮನಕಿ ನೆಂಟತೆಯು ಲೂಟಿಯ ದೈಯುತ ಮನೆ ಮನೆ ಸೊಕ್ಕಿಯ ಮದದಿಂದ ಪೊಕ್ಕತಿ ಲೂಟಿಯ ದೈಯುತ ಮನೆ ಮನೆ ಸೊಕ್ಕಿಯ ಮದದಿಂದ ಮನದಲ್ಲಿ ರುಕ್ ರುಕ್ಮಿಣಿ ತಿಳಿದು ಮನದಲ್ಲಿ ಮರುಗಿ ತನ್ನೊಳು ತಾನೆ ನೆನೆದಳು ತಕ್ಕುಪಾಯವನು ಮುರಾಗರನ ಸನ್ನಿಧಿಗೆ ಓಲೆಯ ಬರೆದು ನೋಡ್ಪೆನು ತಾನೆನುತ್ತಲೀಯೇ ಮುರಾಗರನ ಸನ್ನಿಧಿಗೆ ಓಲೆಯ ಬರೆದು ನೋಡ್ಪೆನು ತಾನೆನುತ್ತಲೇ ಕರೆಸಿ ದ್ವಿಜಕುಲವರನು ಕರೆಸಿ ದ್ವಿಜಕುಲವರನು ಬಂದನು ಬಹಳ ಹರುಷದಲ್ಲಿ ಸ್ನಾನವನ್ನು ಮಾಡಿ ಬಂದೆ ಶೀಲತಾಂಗಿ ಈಗ ಸ್ನಾನವನ್ನು ಮಾಡಿ ಬಂದೆ ಶೀಲತಾಂಗಿ ಕರೆದ ಕೆಲಸವೇನು ಕರೆದ ಕೆಲಸವೇನು ಬೇಳೆ ಶೀಲತ ಕೇಳು ಭೂಮಿ ದೇವ ನಾನು ಕೇಳುವ ಮಾತನು ಕೇಳು ಭೂಮಿ ದೇವ ನಾನು ಕೇಳುವ ಮಾತನು ಕೇಳು ಭೂಮಿ ದೇವ ನಾನು ಕೇಳುವ ಮಾತನು ಶತ್ರುವೆನುಡ ಅಣ್ಣರೂಪನು ಅನೀಲವರ್ಣ ಶತ್ರುವೆನುಡ ಅಣ್ಣ ರೂಪನು ಕೇಳು ಭೂಮಿ ದೇವ ನಾನು ಕೇಳುವ ಮಾತನು ಆ ನೀಲವರ್ಣ ಶತ್ರುವೆನುತ ಅಣ್ಣ ರುಕ್ಮನು ಆ ನೀಲವರ್ಣ ಶತ್ರುವೆನುತ ಅಣ್ಣ ರುಕ್ಮನು ಎನ್ನನು ಗೋಪಾಲರನ್ನು ಈಗ ತಾನು ಕರೆಸಿಕೊಂಡನು ಭೂಪಾಲನನ್ನು ಈಗ ತಾನು ಕರೆಸಿಕೊಂಡನು ಒಲೆಯನೊಂದನು ಬರೆದು ಕೊಡುವೆಯನಗೆ ಜೋಕೆ ತೆರಳಿ ದ್ವಾರಕಪುರಿಗೆ ಕ್ಷಿಪ್ರದಲ್ಲಿ ನಾನು ಹರಿಗೆ ನಿನ್ನಯ ಪತ್ರ ತಲುಪಿಸುವೆ ನಿನ್ನು ಶೀಲತಾಂಗಿಯೇ. ಪರಮ ಸಂಭ್ರಮ ವಿಭವದಿ ಪರಮ ಸಂಭ್ರಮ ವಿಭವದಿ ದ್ವಾರಕೆ ಹರಿಯು ಬಾಳಾನಂದನೆ ದ್ವಾರಕೆ ಹರಿಯು ಬಾಳಾನಂದನೆ ವಿರಚಿಸಿದೆಯೋ ಸಕವನು ವಿರಚಿಸಿದೆಯೋ ಸಕವನು ಯಥೋರ್ವ ಬರಲು ದೂರದಿ ಕಂಡನು ದರುಶನವೇ ಅಪರೂಪ ದರುಶನವೇ ಅಪರೂಪ ಮಾತನಗೇರಿಸಿಗೆ ಕುಳ್ಳಿರೆ ನೋತ ಆತನ ಇಳಿಸಿಗೇನು ಆತನ ಇಳಿಸಿಗೇನು ಕುಳ್ಳಿರೇನು ಹರಿಯೇ ಕೇಳು ವಿದರ್ಭನ ಚರಣ ಕಿಂಕರಿ ಕುಂಡಿ ನಾ ಪೂರ ಚರಣ ಕಿಂಕರಿ ಕುಂಡಿ ನಾ ಪುರ ರುಕ್ಮಿಣಿ ಚಿನ್ನವ ನಿರತ ಸೌಖ್ಯವೋ ತಮ್ಮ ಕುಶಲವ ದಯದಿಂದ ಮರೆಸಬೇಕು ಸಾಮೃತ ನಿರತ ಸೌಖ್ಯವೋ ತಮ್ಮ ಕುಶಲವ ದಯದಿಂದ ಮರೆಸಬೇಕು ಸಾಮೃತ ಬರೆ ದಿಹ ಪತ್ರವನು ಬರೆ ದಿಹ ಪತ್ರವನು ಓದು ತಾರಿ ಮುದ ತಾಳಿದನು ಓದು ತಾರಿ ಮುದ ತಾಳಿದನು ಬರುವೆನು ಖಂಡಿತ ಹಾಲಿನ ಬೆನ್ನುಗ ಬರುವೆನು ಖಂಡಿತ ಹಾಲಿನ ಬೆನ್ನುಗ ಎಂತ ಬರೆದು ತರವನು ಕೂಗಿದ್ದನು ಬರೆದು ತರವನು ಕೂಗಿದ್ದನು ಬರುವೆನು ಖಂಡಿತ ಹಾಲಿನ ಬೆನ್ನುಗ ಬಳಿರನ್ನಯ ಸಕರು ಬಳಿರನ್ನಯ ಸಕರು ಬಲಪಾಲುವ ಇಲೆಯೊಳಗಾರಿಗರು ಬೋಲುವ ಇಲೆಯೊಳಗಾರಿಗರು ಬಂದೀರೆ ಕುಶಲಿಗಳೆ ಬಂದೀರೆ ಕುಶಲಿಗಳೆ ಬಂದೀರೆ ಕುಶಲಿಗಳೆ ಬಂದಿರೆ ಮುಖದಲ್ಲಿ ಕಾಡಿನು ಪರಮ ಸದ್ಭಕ್ತಿ ಭಾವದೋಳು ಪರಮ ಸದ್ಭಕ್ತಿ ಭಾವದೊಳು ನೃಪತರಳೇ ರುಕ್ಮಿಣಿ ಸಂಪ್ರೀತಿಯೊಳು ನೃಪತರಳೇ ರುಕ್ಮಿಣಿ ಸಂಪ್ರೀತಿಯೊಳು ಗಿರಿಜೆ ಕಾತ್ಯಾಯಿನಿ ಚಂಡಿ ಶಾಂಭವಿ ಗಿರಿಜೆ ಕಾತ್ಯಾಯಿನಿ ಚಂಡಿ ಶಾಂಭವಿಯನ್ನ ಹರಿಯ ಕೈ ಪಿಡಿಯುವಂತೆ ಪೊರೆಯೆಂದರಗಿ ಹರಿಯ ಕೈ ಪಿಡಿಯುವಂತೆ ಪೊರೆಯೆಂದು ಎರಗಿ ಪರಮ ಸದ್ಭಕ್ತಿ ಭಾವದೊಳು ನಮ್ಮ ತರಳೆ ತುಂಬಿಣಿ ಸಂಪ್ರೀತಿಯೊಳು ದೇವರೇಕ್ಷಿಸೇನು ರುಕ್ಮಿಣಿ ದೇವದೇವನ ಕರವ ಹಿಡಿಯುತ್ತ ರುಕ್ಮಿಣಿ ದೇವದೇವನ ಕರವ ಹಿಡಿಯುತ್ತ ಭಾವನ ನೋನಿ ಕೊಲುವೆ ಯಾಕೆ ಭಾವನ ನೋನಿ ಕೊಲುವೆ ಯಾಕೆ ಸಾವಧಾನದಿ ಯೋಚಿಸು ಭಾವನ ನೋನಿ ಕೊಲುವೆ ಯಾಕೆ ಸಾವಧಾನದಿ ಯೋಚಿಸು ಕೆಟ್ಟ ನೆಲದಳು ತಿರುವ ಸುತನಿಗೆ ಹೊಟ್ಟನ ಮಧುವೈರಿಯ ಭಯವ ದುಷ್ಟ ನಿವನವು ಒಳಿಯ ಎನ್ನುತ್ತಲೇ ಸುಟ್ಟು ಕಳ್ಳಿಸಲಾಕ್ಷಣ ಕರದುಳು ಪರಶುಪಾಶುಷಣನಿಗೆ ಔಷಧಿ ಪಟ್ಟರ ಚರಣಕ್ಕೆ ಆರತಿಯಂತಿದೆ ಆರತಿ ಕರಗಿದೆ ಆರತಿಯಂತಿದೆ ಬಗೆ ಗಣಪಗೆ ಇದುವರೆಗೆ ರುಕ್ಮಿಣಿ ಸ್ವಯಂವರ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದರೆ ಭಾಗವತರು ಚಂದ್ರಕಾಂತ್ ರಾವ್ ಮೂಡುಬಳ್ಳೆ ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಲ ಚಂದೆ ಕೃಷ್ಣಮೂರ್ತಿ ಭಟ್ ಭಗ್ವಾಡಿ ಶ್ರುತಿ ಪ್ರದೀಪ್ ಭಟ್ ಕುಂಬೇರಿ ಕೃಷಿ ಮಾಹಿತಿ ಉತ್ತಮವಾದಂತಹ ಬೆಳೆಯನ್ನು ಪಡೆಯಬೇಕಿದ್ರೆ ಫಲವತ್ತಾದಂತಹ ಮಣ್ಣು ಅತಿ ಅವಶ್ಯ. ಕೆಲವೊಂದು ವೇಳೆ ಮಣ್ಣು ಫಲವತ್ತಾಗಿದ್ರೂ ಉತ್ತಮ ಬೆಳೆ ಬರುವುದೇ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. ಸಸ್ಯಗಳಿಗೆ ಅವಶ್ಯಕವಾದಂತಹ ಎಲ್ಲ ಸಸ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಹೇರಳವಾಗಿದ್ದು ಸಸ್ಯಗಳಿಗೆ ದೊರೆಯುವ ಹಾಗಿದ್ರೆ ಅಂತಹ ಮಣ್ಣನ್ನು ಫಲವತ್ತಾದ ಮಣ್ಣು ಅಂತ ಹೇಳಬಹುದು. ಆದರೆ ಎಲ್ಲ ಫಲವತ್ತಾದ ಮಣ್ಣುಗಳು ಉತ್ತಮ ಅಂದರೆ ಹೆಚ್ಚಿನ ಇಳುವರಿಯನ್ನು ಕೊಡುವುದಿಲ್ಲ. ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬರುವಂತಹ ಬೆಳೆಯ ಇಳುವರಿಯನ್ನು ಆ ಮಣ್ಣಿನ ಇಳುವರಿ ಉತ್ಪಾದನಾ ಸಾಮರ್ಥ್ಯ ಎಂದು ಹೇಳಬಹುದು. ಮಣ್ಣಿನ ಗುಣಲಕ್ಷಣಗಳನ್ನು ನೋಡಿದರೆ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಹಾಗೂ ಜೈವಿಕ ಗುಣಗಳು ಇವು ಮೂರು ಕೂಡ ಸಮತೋಲನದಲ್ಲಿ ಇರಬೇಕಾಗ್ತದೆ. ಭೌತಿಕ ಗುಣಗಳಲ್ಲಿ ಮುಖ್ಯವಾಗಿ ಬಣ್ಣ, ಕಣಗಳ ಗಾತ್ರ, ಮಣ್ಣಿನ ರಚನೆ,

ರಾಸಾಯನಿಕ ಗುಣಗಳಲ್ಲಿ ಮುಖ್ಯವಾದಂತಹದ್ದು ಮಣ್ಣಿನ ರಸಸಾರ. ಇದನ್ನು ಪಿಎಚ್ ಮಾಪಕದಿಂದ ಅಳಿತಾರೆ. ಈ ಮಾಪಕದಲ್ಲಿ 1 ರಿಂದ 14 ಗುಣಾಂಕಗಳಿವೆ. ಈ ಮಾಪಕದ ಗುಣಾಂಕಗಳ ಆಧಾರದ ಮೇಲೆ ಮಣ್ಣನ್ನ 3 ವಿಭಾಗಗಳಾಗಿ ವಿಂಗಡಿಸಬಹುದು. ತಟಸ್ಥ ಮಣ್ಣು ಮಣ್ಣಿನ ರಸಸಾರ 6 ರಿಂದ 8 ಇರುತ್ತದೆ. ಹುಳಿ ಮಣ್ಣು 6 ಕಡಿಮೆ ರಸಸಾರ. ಕ್ಷಾರೀಯ ಮಣ್ಣು 8.5 ಹೆಚ್ಚಿನ ರಸಸಾರ ಇರುವಂತಹ ಮಣ್ಣು. ಮಣ್ಣಿನ ರಸಸಾರ ಅಂದರೆ ಪಿಎಚ್ 6 ರಿಂದ 8 ಇರುವಂತಹ ಮಣ್ಣನ್ನು ತಟಸ್ಥ ಮಣ್ಣು ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಪೋಷಕಾಂಶಗಳ ಚಕ್ರ ಅಂದರೆ ಸಾವಯವ ರೂಪದಿಂದ ಸರಳ ರಾಸಾಯನಿಕ ರೂಪಕ್ಕೆ ನಿರಂತರವಾಗಿ ಬದಲಾವಣೆ ನಡೀತಾ ಇರುತ್ತದೆ. ಹಾಗೆ ಸಸ್ಯಗಳ ಬೆಳವಣಿಗೆಗೂ ಅನುಕೂಲವಾಗುವುದರಿಂದ ಮಣ್ಣಿನಲ್ಲಿನ ರಾಸಾಯನಿಕ ರೂಪದ ಪೋಷಕಾಂಶಗಳು ಸಾವಯವ ರೂಪದಲ್ಲಿ ಸ್ಥಿರವಾಗುತ್ತವೆ. ಈ ಕ್ರಿಯೆ ನಿರಂತರವಾಗಿ ನಡೆಯುವಂತಹದ್ದು ಮಣ್ಣಿನ ಆರೋಗ್ಯದ ದೃಢತೆಯನ್ನು ತೋರಿಸುತ್ತದೆ. ಒಂದೊಳ್ಳೆ ಇನ್ಶೂರೆನ್ಸ್, ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಯಾವ ಹತ್ರ ಕೇಳೋಣ? ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾಹ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಸ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎನ್ನುವಂತಹ ಮಾತನ್ನ ನೀವೆಲ್ಲ ಕೇಳಿರಬೇಕು. ನಮ್ಮ ದೇಹದ ಸಮರ್ಪಕ ಕಾರ್ಯನಿರ್ವಹಣೆ ಹಾಗೂ ಬೆಳವಣಿಗೆಗೆ ಅಗತ್ಯವಾಗಿರುವಂತಹ ಹಲವಾರು ಧಾತುಗಳ ಪೈಕಿ ಸೋಡಿಯಂ ಕೂಡ ಒಂದು. ಇದು ಆಹಾರ ಪದಾರ್ಥಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದು ಅದರಿಂದ ಉಂಟಾಗುವಂತಹ ಕೊರತೆಯನ್ನು ನೀಗಿಸುವುದಕ್ಕೆ ಮತ್ತು ರುಚಿಗಾಗಿ ಅಲ್ಪ ಪ್ರಮಾಣದ ಉಪ್ಪಿನ ಅಗತ್ಯ ಇರ್ತದೆ. ಹೀಗೆ ನಮಗೆ ನಿತ್ಯ ಅಗತ್ಯವೆನಿಸಿರುವಂತಹ ಉಪ್ಪಿನ ವೈಜ್ಞಾನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಎನ್ನುವಂತಹದ್ದು. ಇದು ಸೋಡಿಯಂ ಮತ್ತು ಕ್ಲೋರೈಡ್ ಎಂಬ ಎರಡು ಅಂಶಗಳಿಂದ ಆಗಿರುವಂತಹ ರಾಸಾಯನಿಕ ವಸ್ತು. ಪ್ರತಿ ಗ್ರಾಂ ಉಪ್ಪಿನಲ್ಲಿ 0.4 ಸೋಡಿಯಂ ಹಾಗೂ 0.6 ಕ್ಲೋರೈಡ್ ಈ ಅಂಶ ಇರ್ತದೆ. ನಮಗೆ ಅವಶ್ಯ ಇರುವಂತಹ ಉಪ್ಪಿನ ಪ್ರಮಾಣವು ದಿವಸಕ್ಕೆ ಗರಿಷ್ಠ ಅಂತಂದ್ರೆ 5 ಮಾತ್ರ ಎನ್ನುವುದು ವಿಶ್ವ ಆರೋಗ್ಯ ಸಂಸ್ಥೆಯು ಸೂಚಿಸಿರುವಂತಹ ಅಂಶ. ಅಂದ್ರೆ 5 ಉಪ್ಪಿನಲ್ಲಿರುವಂತಹ 2 ಸೋಡಿಯಂ ನಮ್ಮ ದೇಹದ ಜೀವರಸಾಯನ ಕ್ರಿಯೆಗಳಿಗೆ ಅಗತ್ಯ ಇರುವಂತಹ ಗರಿಷ್ಠ ಮಟ್ಟ. ನಾವು ಸೇವಿಸುವಂತಹ ಆಹಾರದಲ್ಲಿ ಲಭ್ಯ ಇರುವ ನೈಸರ್ಗಿಕ ಸೋಡಿಯಂನಿಂದಾಗಿ ನಾವು ಈ ಗರಿಷ್ಠ ಪ್ರಮಾಣಕ್ಕಿಂತ ಕಡಿಮೆ ಅಡಿಗೆ ಉಪ್ಪನ್ನು ಸೇವಿಸಬೇಕಾಗಿದೆ. ಅಂಗಡಿಗಳಲ್ಲಿ ಸಿಗುವಂತಹ ಬಹುಕಾಲ ಕೆಡದೇ ಇರುವಂತಹ ಆಹಾರ ಪದಾರ್ಥಗಳಲ್ಲಿ ಉಪ್ಪಿನ ಅಂಶವು ಅತ್ಯಂತ ಹೆಚ್ಚಾಗಿದ್ದು ಅವುಗಳ ಬಳಕೆ ಇದ್ದಲ್ಲಿ ಮನೆಯ ಅಡುಗೆಯ ಮೂಲದ ಉಪ್ಪಿನ ಸೇವನೆ ಇನ್ನಷ್ಟು ಕಡಿಮೆ ಮಾಡಬೇಕಾಗಿದೆ. 1 ಮಕ್ಕಳಲ್ಲಿ ಮೂತ್ರಜನಕಾಂಗವು ಬೆಳವಣಿಗೆ ಆಗದೇ ಇರುವ ಕಾರಣ ಅವರಿಗೆ ಹೆಚ್ಚು ಉಪ್ಪಿನ ಅಗತ್ಯ ಇರುವುದಿಲ್ಲ. ಆಹಾರ ಪದಾರ್ಥಗಳಲ್ಲಿನ ನೈಸರ್ಗಿಕ ಹಾಗೂ ಅಡುಗೆ ಉಪ್ಪಿನ ಸೋಡಿಯಂ ಅಂಶವು ದೇಹದ ನೀರಿನ ಅಂಶದ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ನಾವು ಸೇವಿಸುವ ಆಹಾರದಿಂದ ಉತ್ಪಾದನೆಯಾಗುವ ಶಕ್ತಿಯ ಮೂಲ ಗ್ಲೂಕೋಸ್ ಹಾಗೂ ಅಮೈನೋ ಆಸಿಡ್, ಇವುಗಳ ಸಾಗಾಣಿಕೆಗೂ ಇದು ಅಗತ್ಯವಿದೆ. ಇದಲ್ಲದೆ ದೇಹದ ಕ್ಷಾರತೆಯನ್ನು ನಿಯಂತ್ರಿಸುವಲ್ಲಿ ಮೂಳೆ ಹಲ್ಲುಗಳ ರಚನೆಯಲ್ಲಿ ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಪ್ರಮಾಣ ಕಾಪಾಡುವಲ್ಲಿ ನರತಂತುಗಳು ಹಾಗೂ ಸ್ನಾಯುಗಳ ಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ಸೋಡಿಯಂ ಬಹುಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ವಯೋಮಾನಕ್ಕೆ ಅನುಗುಣವಾಗಿ ನಮ್ಮ ದೇಹದ ಉಪ್ಪಿನ ಅವಶ್ಯಕತೆ ಈ ರೀತಿಯಾಗಿದೆ. 1 ಮಕ್ಕಳಿಗೆ ಗರಿಷ್ಠ 1 ಉಪ್ಪು ಸಾಕು. 1-3 2 4-6 3-10 4 ಹಾಗೂ 11 ಮೇಲ್ಪಟ್ಟ ಎಲ್ಲ ವ್ಯಕ್ತಿಗಳಿಗೆ ಗರಿಷ್ಠ 5 ಸಾಕು. ಉಪ್ಪಿನ ಸೇವನೆ ಅಗತ್ಯಕ್ಕಿಂತ ಹೆಚ್ಚಾಗಿದ್ದಲ್ಲಿ ಬೆವರು ಹಾಗೂ ಮೂತ್ರಜನಕಾಂಗದ ಮೂಲಕ ಹೊರಹಾಕಲ್ಪಟ್ಟ ಮೂತ್ರದ ಮೂಲಕ ಸ್ವಲ್ಪ ಪ್ರಮಾಣದಲ್ಲಿ ಸೋಡಿಯಂ ದೇಹದಿಂದ ಹೊರಹೋಗುತ್ತದೆ. ಆದರೆ ಸೇವಿಸುವಂತಹ ಉಪ್ಪಿನ ಅಂಶದ ಪ್ರಮಾಣ ಹೆಚ್ಚಾದ ಹಾಗೆ ಮೂತ್ರಜನಕಾಂಗಗಳಿಗೆ ಹೊರೆ ಹೆಚ್ಚಾಗಿ ಅಧಿಕ ಸೋಡಿಯಂ ಅನ್ನು ಹೊರಹಾಕಲಾಗದಂತಹ ಸ್ಥಿತಿ ತಲುಪುತ್ತದೆ. ಇದು ಸೋಡಿಯಂ ಅಂಶ ದೇಹದಲ್ಲಿಯೇ ಅಧಿಕವಾಗಿ ಉಳಿಯುವುದಕ್ಕೆ ಕಾರಣವಾಗುತ್ತದೆ. ಹೀಗೆ ದೇಹದಲ್ಲಿ ಉಳಿಯುವ ಅಧಿಕ ಸೋಡಿಯಂನ ಅಂಶ ಹೆಚ್ಚಾಗಿ ನೀರನ್ನು ಹಿಡಿದಿಡುವ ಗುಣದಿಂದಾಗಿ ದೇಹದ ತೂಕ ಹೆಚ್ಚಾಗ್ತಾ ಹೋಗ್ತದೆ. ಇದು ದೇಹ ಸ್ಥೂಲತೆಗೆ ಕಾರಣವಾಗ್ತದೆ. ರಕ್ತದ ಪ್ರಮಾಣವು ಹೆಚ್ಚಾಗಿ ಅಧಿಕ ರಕ್ತದ ಒತ್ತಡ ಮೊದಲಾಗುತ್ತದೆ. ಜೀವಕೋಶಗಳಲ್ಲಿನ ಜೀವರಸಾಯನ ಕ್ರಿಯೆಗಳು ಏರುಪೇರಾಗಿ ಅನೇಕ ಕಾಯಿಲೆಗಳಿಗೆ ಕಾರಣ ಆಗಬಹುದು. ಇಷ್ಟೆಲ್ಲ ಅಪಾಯಗಳನ್ನು